ಒಂದು ಹತ್ತು ಅಂದ್ರೆ ಅಕ್ಟೋಬರ್ 1ನೇ ತಾರೀಕು ಈ ವರ್ಷ 2022 ಪರಿಹಾರ ಧನವನ್ನು ವಿತರಣೆ ಮಾಡಬೇಕಂತೇಳಿ ಒಂದು ಆದೇಶವನ್ನು ಮಾಡಿದೆ ಸರ್. ಅಡ್ಡಿಲ್ಲ. ಈ ಆದೇಶದ ಪ್ರಕಾರ ಯಾವುದೇ ಎತ್ತು ಅಥವಾ ಹೋರಿ ಮರಣ ಹೊಂದಿದ್ರೆ ಪ್ರತಿ ಎತ್ತು ಅಥವಾ ಹೋರಿಗೆ 30,000 ರೂಪಾಯಿಗಳು ಮತ್ತು ಹಸುವಿಗೆ 20,000 ಹಾಗೂ ಈ ಕರುಗಳಿಗೆ 5,000 ಒಂದು ಮರಣ ಹೊಂದಿದ ಜಾನುವಾರುಗಳೇ ಪರಿಹಾರ ಹಣವನ್ನು ನಿಗದಿಪಡಿಸಿದೆ ಸರ್. ಆಲ್ರೆಡಿ ಈಗ ನಾವು ಪ್ರಸ್ತಾವನೆಗಳನ್ನು ಇವೇನು ಮರಣ ಹೊಂದಿದ ಜಾನುವಾರುಗಳ ಪ್ರಸ್ತಾವನೆಗಳು ಕರ್ನಾಟಕ ಸರ್ಕಾರಕ್ಕೆ ಕಳಿಸಿದೆವು ಸರ್. ಅಂದ್ರೆ ಇನ್ನು ವಿತರಣೆ ಆಗಿಲ್ಲ. ವಿತರಣೆ ಆಗ್ತಾ ಇದೆ ಸರ್, ಆಗಿದೆ. ಈಗ ಸಾಮಾನ್ಯವಾಗಿ 6 ಜಾನುವಾರುಗಳಿಗೆ ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಜಾನುವಾರು ಮಾಲೀಕರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಏನು ಇದಾವಲ್ಲ ಸರ್ ಪ್ರಸ್ತಾವನೆಗಳು, ಅವು ಕೂಡ ಖಂಡಿತ ಒಂದು ವಾರದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನೇನು ದಾಖಲೆಗಳೇನು ಬೇಕಾಗ್ತಾವ ಸರ್? ಇದು ಮರಣ ಪರಿಹಾರ ಪಡಿಬೇಕಪ್ಪ ಅಂತಂದ್ರ ಮೊದಲೇದಾಗಿ ಆ ಜಾನುವಾರು ಆ ಚಿಕಿತ್ಸಾಲಯದ ವ್ಯಾಪ್ತಿಯಲ್ಲಿದ್ದು ಅಲ್ಲಿ ಚಿಕಿತ್ಸೆ ಪಡೆದಿರ್ಬೇಕು ಸರ್, ದಾಖಲೆ ಆಗಿರ್ಬೇಕು, ನೋಂದಣಿ ಆಗಿರ್ಬೇಕು ಒಂದನೇದ್ದು. ಆಮೇಲೆ ಎರಡನೇದ್ದು ಮರಣ ಹೊಂದಿದ ತಕ್ಷಣ ಪಶುವೈದ್ಯರಿಗೆ ಭೇಟಿಯಾಗಿ ಅದರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸ್ಬೇಕು ಸರ್. ಮರಣೋತ್ತರ ಪರೀಕ್ಷೆ ಪಿಎಂ ಏನಂತೇವು, ಪಿಎಂ ಅಡ್ವೈಸ್ ಈ ಸದ್ಯ ಬೇಡ ಅಂತ ಹೇಳಿದ್ದಾರೆ ಸರ್ ಗೌರ್ಮೆಂಟ್ ಅವರು. ಯಾಕಂದ್ರೆ ಇದು ವೈರಾಣುವಿನಿಂದ ಹರಡುವ ರೋಗ ಮತ್ತಿಷ್ಟು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಜಸ್ಟ್ ಮರಣ ಹೊಂದಿದ ಜಾನುವಾರಿನ ಭಾವಚಿತ್ರ ಪಶುವೈದ್ಯರ ಜೊತೆ ಹಾಗೂ ಜಾನುವಾರ ಮಾಲೀಕರ ಜೊತೆ ಇದು ಒಂದು ಫೋಟೋ, ಜಿಪಿಎಸ್ ಫೋಟೋ ಸರ್. ಆಮೇಲೆ ಆ ಜಾನುವಾರುಗಳಿಗೆ ಕಿವಿ ಓಲೆ ಇರತಕ್ಕದ್ದು, ನಾವು ಮುಂಚೆನೆ ಎಲ್ಲಾ ಜಾನುವಾರುಗಳಿಗೆ ಕಿವಿ ಎಲ್ಲ ಹಾಕಿದೇವೆ ಸರ್, ಕಿವಿ ಎಲೆ. ನಾವು ಏನ್ ಜಸ್ಟ್ ಆಧಾರ್ ನಂಬರ್ ಹೆಂಗ್ ನಾವು ಮಾನವರಿಗೆ ಕೊಟ್ಟಿದಾರ ಅದೇ ತರನಾಗಿ ಎಲ್ಲಾ ಜಾನುವಾರುಗಳಿಗೂ ನಾವು ಕಿವಿ ಎಲೆ UID ನಂಬರ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿದ್ದೇವೆ ಸರ್. ಆ ನಂಬರು ಕಡ್ಡಾಯವಾಗಿ ಇರಬೇಕು ಅಂತೇಳಿ ಒಂದು ಗೈಡ್ಲೈನ್ಸ್ ಅಲ್ಲಿ ಇದೆ ಸರ್. ಎಲ್ಲಾ ಈ ಪ್ರಸ್ತಾವನೆ ದೃಢೀಕರಣ ಪತ್ರಗಳು, ವೈದ್ಯರ ದೃಢೀಕರಣ ಪತ್ರಗಳು, ಆಮೇಲೆ ಮುಂಗಡದ ರಶೀದಿ ಎಲ್ಲಾ ಪ್ರಸ್ತಾವನೆಗಳನ್ನು ನಾವು ಜಿಲ್ಲಾ ಉಪನಿರ್ದೇಶಕರಿಗೆ ಕೊಟ್ಟು ಕಳಿಸ್ತೇವೆ ಸರ್. ಜಿಲ್ಲಾ ಉಪನಿರ್ದೇಶಕರ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಹೋಗಿ ಈ ಮರಣ ಹೊಂದಿದ ಪರಿಹಾರ ಧನ ಏನು ನಿಗದಿಯಾಗಿದೆ ಅದರಂತೆ ಡೈರೆಕ್ಟ್ ಆಗಿ ಜಾನುವಾರುಗಳ ಮಾಲೀಕರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುವ ಒಂದು ವಿನೂತನ ಯೋಜನೆಯನ್ನು ಹಮ್ಮಿಕೊಂಡಿದೆ ಸರ್. ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಈ ಚರ್ಮಗಂಟು ರೋಗ ಬರ್ತದ, ಅದರ ನಂತರ ಟ್ರೀಟ್ಮೆಂಟ್ ಆದ ನಂತರ ಆರಾಮಾಗ್ತದೆ ಜಾನುವಾರು, ಮುಂದೆ ಅದಕ್ಕೇನಾದರೂ ಈ ಗಂಟು ರೋಗದಿಂದ ಅಥವಾ ಈ ವೈರಾಣುವಿನಿಂದ ಮತ್ತೇನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಅದಾವ ಅಂತೀರಿ? ಮತ್ತೇನ ತೊಂದರೆಗಳು ಅಂದ್ರೆ ಸರ್ ಏನಾಗ್ತೆ, ಒಂದ್ಸರಿ ಇದು ಎಫೆಕ್ಟ್ ಆಯ್ತಪ್ಪ ಅಂತಂದ್ರೆ ಈ ಡಿಸೀಸ್ ಚರ್ಮಗಂಟು ರೋಗ ಜಾನುವಾರಿಗೆ ತುತ್ತಾಯ್ತಪ್ಪ ಅಂತಂದ್ರೆ ಅದು ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಸೊ ಹಾಲಿನ ಇಳುವರಿ ಕಡಿಮೆ ಆಗ್ತಂದ್ರೆ ರೈತರಿಗೆ ತೊಂದರೆನೆ ಒಂದೇದ್ದು. ಆಮೇಲೆ ಎರಡನೇದ್ದು ಇವು ಏನು ಹೆಣ್ಣು ಜಾನುವಾರುಗಳು ಇರ್ತಾವಲ್ಲ ಅದು ಗರ್ಭಾವಸ್ಥೆಯಲ್ಲಿ ಇದ್ದಕ್ರ ಇದು ರೋಗಕ್ಕೆ ತುತ್ತಾದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಬಾರ್ಷನ್ ಆದ್ರೂ ಸಹ ಮುಂದೆ ಅದು ಬೆದೆಗೆ ಬಂದು ಮತ್ತೆ ಪುನಃ ಕಟ್ಟಬೇಕಾದ್ರೂ ಸ್ವಲ್ಪ ತೊಂದರೆ ಮಾಡುತ್ತೆ ಸರ್ ಈ ರೋಗ. ಆಮೇಲೆ ಇನ್ನೊಂದು ಈ ಚರ್ಮ ಉದ್ಯಮದಲ್ಲಿ ಸಹ ಬಹಳಷ್ಟು ಹೊಡೆತ ಕೊಡ್ತಾ ಇದೆ. ಯಾಕಂದ್ರೆ ಈ ಎಲ್ಲಾ ಈ ಜಾನುವಾರಿನ ಚರ್ಮ ರಂಧ್ರ ರಂಧ್ರ ತರ ಆಗಿ ಯಾವುದೋ ಒಂದು ಚರ್ಮೋದ್ಯಮಕ್ಕೆ ಬಹಳಷ್ಟು ನಷ್ಟ ಉಂಟಾಗಿದೆ ಸರ್. ಹಾಲಿನ ಇಳುವರಿಗೂ ನಷ್ಟ ಆಗ್ತಾ ಇದೆ, ಆಮೇಲೆ ಈ ಚರ್ಮ ಉದ್ಯಮಕ್ಕೂ ನಷ್ಟ ಆಗ್ತಾ ಇದೆ. ಆಮೇಲೆ ಇವು ಗಂಡು ದನ ಜಾನುವಾರುಗಳು ತೊಗೊಂಡ್ರ ಹೋರಿ ಅಥವಾ ಎತ್ತುಗಳು ಅದರ ಸಾಮರ್ಥ್ಯ ಕಡಿಮೆ ಆಗ್ತದೆ. ಉಳಿಮೆ ಸಾಮರ್ಥ್ಯ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಬರ್ತದೆ. ಯಾಕಂದ್ರೆ ಗಂಟು ಆಗು ಕಾಲಿನಲ್ಲಿ ಕುರಗಳಲ್ಲಿ ಗಂಟಾಗಿ ಆಮೇಲೆ ಸ್ವಲ್ಪ ನಿಶಕ್ತಿಯಾಗಿ ಆದ್ರೆ ಏನು ಉಳುವ ಸಾಮರ್ಥ್ಯ ಕಡಿಮೆ. ಡಾಕ್ಟರ್, ಈಗ ಈ ಒಂದು ರೋಗ ನಮ್ಮ ಇಂಡಿ ತಾಲೂಕಿನೊಳಗೆ ಏನು ಸುಮಾರು 100 ಜಾನುವಾರುಗಳ ಮೇಲೆ ಬಂದದ, ಇದರದ ರೇಟ್ ಏನದ್ರಿ, ಅದ ಹರಡುವಂತಹ ಒಂದು ರೇಟ್ ಏನದ, ಎಷ್ಟು ವೇಗವಾಗಿ ಹರಡುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚಿನ ಜಾನುವಾರುಗಳಿಗೆ ಬರುವಂತಹ ಸಾಧ್ಯತೆಗಳದಾವೇನು ಅನ್ನುವಂಥದ್ದು? ಸರ್ ಇದು ಮುಂಚೆನೆ ನಾ ಹೇಳಿದಾಗೆ ವೆಕ್ಟರ್ ಬೋರ್ ಡಿಸೀಸ್ ಅಂತ ಅಂದ್ರೆ ಈ ಸೊಳ್ಳೆ ಮತ್ತು ಇದರಿಂದ ಹರಡುವಂತ ರೋಗ. ಸಾಮಾನ್ಯವಾಗಿ ಉಲ್ಬಣಗಳು ಜಾಸ್ತಿ, ಫಸ್ಟ್ ನಾವು ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಬೇಕು ಒಂದೇದು. ಆಮೇಲೆ ಸಾವಿನ ಪ್ರಮಾಣ

ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಕಿಸಾನೋಣಿ ಕಾರ್ಯಕ್ರಮದಲ್ಲಿ ಚರ್ಮಗಂಟು ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯ ಕುರಿತು ಇಂಡಿ ತಾಲೂಕಿನ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಭೀಮಾಶಂಕರ್ ಕಣ್ಣೂರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿದೆ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆಯ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ